ಕೇಳಿರಣ್ಣ ಕೇಳಿರಣ್ಣ ಕೇಳಿ ನಮ್ಮ ಶಿವನ ಕುಮಾರಸ್ವಾಮಿ ಸೋಜಿಗದ ಅವತಾರ ತಲೆದಾನ್ರಣ್ಣ ಸೋಜಿಗದ ಅವತಾರ ತಲೆದಾನ್ರಣ್ಣ ಕನ್ನಡ ನಾಡಿನ ಗಿರಿಯ ಮೇಲೆ ತೋರಿ ಒಂದು ಬೆಳಗಿನ ಲೀಲೆ ಲೋಕವನ್ನೇ ಮರಳು ಮಾಡಿ ಮೆರೆದಾನ್ರಣ್ಣ ಲೋಕವನ್ನೇ ಮರಳು ಮಾಡಿ ಮೆರೆದಾನ್ರಣ್ಣ ರೈತರನ್ನು ಒಂದು ಮಾಡಿ ತಾರಕನ್ನು ಯುದ್ಧ ಹೂಡಿ ಇಂದ್ರನ್ ಪದವಿ ಕಿತ್ತು ಒಗೆದು ಕುಣಿದಾನ್ರಣ್ಣ ಹೇ ಇಂದ್ರನ್ ಪದವಿ ಕಿತ್ತು ಒಗೆದು ಕುಣಿದಾನ್ರಣ್ಣ ದೇವಗಣದ ಮರಿಯ ಕೇಳಿ ಕಾರ್ತಿಕೇಯ ಜನ್ಮ ತಾಳಿ ಅಸುರರನ್ನು ಮೆಟ್ಟಿ ಧೂಳಿ ಮಾಡ್ಯಾನ್ರಣ್ಣ ಅಸುರರನ್ನು ಮೆಟ್ಟಿ ಧೂಳಿ ಮಾಡ್ಯಾನ್ರಣ್ಣ ಇಂದ್ರನ್ ಪದವಿ ಇಂದ್ರನಿಗಿತ್ತು ಸುರರಿಗೆಲ್ಲ ಅಭಯವಿತ್ತು ಸ್ವರ್ಗ ಬಿಟ್ಟು ಕನ್ನಡ ನಾಡಿಗೆ ಬಂದಾನ್ರಣ್ಣ ಈ ನಮ್ಮ ಕನ್ನಡ ನಾಡಿಗೆ ಬಂದಾನ್ರಣ್ಣ ನಮ್ಮ ಕುಮಾರಸ್ವಾಮಿ ಬಂದಾನ್ರಣ್ಣ ಕೇಳಿರಣ್ಣ ಕೇಳಿ ನಮ್ಮ ಶಿವನ ಕುಮಾರಸ್ವಾಮಿ ಸೋಜಿಗದ ಅವತಾರ ತಳೆದಾನ್ರಣ್ಣ ಸೋಜಿಗದ ಅವತಾರ ತಳೆದಾನ್ರಣ್ಣ ಲೋಹಗಿರಿಯ ಸೇರಿ ಜಗದ ಮೋಹವನ್ನು ಮೀರಿ ಧ್ಯಾನದಲ್ಲಿ ತನ್ನ ಮನವ ನೆಟ್ಟಾನ್ರಣ್ಣ ಧ್ಯಾನದಲ್ಲಿ ತನ್ನ ಮನವ ನೆಟ್ಟಾನ್ರಣ್ಣ ನೆಟ್ಟ ಮನವ ಮೆಟ್ಟಲೆಂದು ಪತ್ನಿನಿ ಶಂಕಿನಿ ಚಿತ್ತಿನಿ ಜಾತಿಯ ಹೆಣ್ಣುಗಳು ಬಂದವರಣ್ಣ ನಾನ ಜಾತಿಯ ಹೆಣ್ಣುಗಳು ಕುಣಿದವರಣ್ಣ ಸ್ವಾಮಿ ಕೋಪ ಮೀರಿತು ಸ್ವಾಮಿ ಕೋಪ ಮೀರಿತು ಲೋಹಗಿರಿಯ ಏರಿ ಬಂದು ಧ್ಯಾನ ಯೋಗ ಕಡಿಸಲೆಂದು ಬರುವ ಹೆಣ್ಣು ಸುಟ್ಟು ಭಸ್ಮವಾಗಲೆಂದು ಶಾಪ ಕೊಟ್ಟಾನ್ರಣ್ಣ ಹಿಂದ ಲೋಕ ಸುಂದ್ರಿರಲ್ಲ ಸುಮ್ಮನಾದರಣ್ಣ ಕೇಳಿರಣ್ಣ ಕೇಳಿ ನಮ್ಮ ಶಿವನ ಕುಮಾರಸ್ವಾಮಿ ಸೋಜಿಗದ ಅವತಾರ ತಳೆದಾನ್ರಣ್ಣ ಸೋಜಿಗದ ಅವತಾರ ತಳೆದಾನ್ರಣ್ಣ ಮಗನಿಗೆ ಮದುವೆ ಮಾಡಲ್ಲೆಂದು ತಾಯಿ ಪಾರ್ವತಿ ಕಡಲ ತೀರದಲ್ಲಿ ಚೆಲುವೆ ಒಬ್ಳ ಕಂಡಾಳ್ರಣ್ಣ ಮಂದಲ್ಲೊಂದು ಆಸೆ ಮೂಡಿ ತನ್ನ ಮಗನಿಗೆ ತಕ್ಕ ಜೋಡಿ ಮನದ ಬಯಕೆ ಚೆಲುವೆಗೆ ತಿಳಿಸಾಳ್ರಣ್ಣ ಗೌರಿ ಮಾತ ಕೇಳಿ ನಾರಿ ಸುಂದರಿ ಕನ್ಯಾಕುಮಾರಿ ಸ್ವಾಮಿ ಕುಮಾರ ನಿಗಾಗಿ ಕಾಯ್ವೆ ನೆಂದಾಳ್ರಣ್ಣ ಸ್ವಾಮಿ ಕುಮಾರ ನಿಗಾಗಿ ಕಾಯ್ವೆ ನೆಂದಾಳ್ರಣ್ಣ ನಮ್ಮ ಶಿವನ ಕುಮಾರಸ್ವಾಮಿ ಸೋಜಿಗದ ಅವತಾರ ತಳೆದಾನ್ರಣ್ಣ ಸೋಜಿಗದ ಅವತಾರ ತಳೆದಾನ್ರಣ್ಣ ಪಾರ್ವತಿ ಬಂದಳು ಲೋಹಗಿರಿಗೆ ಮಗನು ತಾಯ ಕಂಡನಲ್ಲ ತಾಯಿ ಚರಣಕ್ಕೆರಗಿ ಸ್ವಾಮಿ ತಣಿದಾನ್ರಣ್ಣ ಸ್ವಾಮಿ ತಣಿದಾನ್ರಣ್ಣ ಕುಮಾರ ನಿಂಗೊಂದು ಕನ್ಯಾ ನೋಡಿವ್ನಿ ಕಣ್ಣಿಗೆ ಕಟ್ಟಿದ್ದ ಇಡು ಜೋಡು ನನ್ನ ಹೆಣ್ಣಿನ ಅಂದವೇನು ಚಂದವೇನು ನಗು ಏನು ಎಂದು ಮಗನು ತಾಯಿಯನ್ನು ಕೇಳ್ತಾನ್ರಣ್ಣ ಎಂದು ಮಗನು ತಾಯಿಯನ್ನು ಕೇಳ್ತಾನ್ರಣ್ಣ ನನ್ನ ರೂಪೆ ಅವಳ ತುಂಬ ನನ್ನ ಹಾಗೆ ಚಂದ್ರಬಿಂಬ ಎಂದು ತಾಯಿ ಅಂದಾಳ್ರಣ್ಣ ಅವಳು ನನಗೆ ತಾಯಿ ಅಲ್ವೇ ನಿನ್ನ ರೂಪೆ ಅಂದ ತಾಯಿ ಜತೆಯನ್ನ ಮದುವೆ ತರವೇ ಹೇಳು ಎಂದು ಸ್ವಾಮಿ ಕೇಳ್ತಾಂಡಣ್ಣ, ತಾಯಿ ಜತೆಯನ್ನ ಮದುವೆ ತರವೇ ಹೇಳು ಎಂದು ಸ್ವಾಮಿ ಕೇಳ್ತಾಂಡಣ್ಣ. ಬೇಡ ತಾಯಿ ವಾಕ್ಯ ಮೀರಬೇಡ, ಕಲ್ಲಿಗೆ ನಾನು ಕೊಟ್ಟ ಮಾತು ನಡೆಸಿಕೊಡು ಎಂದು ತಾಯಿ ಕೇಳ್ತಾಳ್ದಣ್ಣ, ಕೇಳ್ತಾಳ್ದಣ್ಣ. ಬ್ರಹ್ಮಚಾರಿಯಾಗಿ ಇರುವೆ ಹೆಣ್ಣನ್ನೆಲ್ಲ ತಾಯಿಯನವೇ ಬಲವಂತ ಮಾಡಬೇಡ ಎಂದಾಂಡ್ರಣ್ಣ, ಬಲವಂತ ಮಾಡಬೇಡ ಎಂದಾಂಡ್ರಣ್ಣ. ಮಾತ್ರ ಕೇಳಿ ತಾಯಿ ಉಗ್ರ ಕೋಪವನ್ನೇ ತಾಳಿ ನನ್ನ ಎದೆಯ ಹಾಲು ಕುಡ್ದೆ ಶಕ್ತಿಶಾಲಿಯಾಗಿ ಬಾಳ್ದೆ, ಕಾರು ನನ್ನ ಎದೆಯ ಹಾಲು ಎಂದಾಳ್ರಣ್ಣ, ಕಾರು ನನ್ನ ಎದೆಯ ಹಾಲು ಎಂದಾಳ್ರಣ್ಣ. ಕಾರು ತಾನೆ ಕಕ್ಕುತ್ತಾನೆ ಓ ಎಂದು ಬಿಕ್ಕುತ್ತಾನೆ, ಕಾರು ತಾನೆ ಕಕ್ಕುತ್ತಾನೆ ಓ ಎಂದು ಬಿಕ್ಕುತ್ತಾನೆ. ಹಾಲು ಕಕ್ಕಿದ್ದಾಯ್ತು ತಾಯಿ ಕರ್ಣೆ ಬಾರ್ದೆ ಹೋಯ್ತು ಬಳ್ಳ ಬಳ್ಳ, ರಕ್ತವನ್ನು ಕಟ್ಟಾಂಡ್ರಣ್ಣ ನಮ್ಮ ಕುಮಾರ ಸ್ವಾಮಿ, ಕಟ್ಟಾಂಡ್ರಣ್ಣ ನಮ್ಮ ಕುಮಾರ ಸ್ವಾಮಿ, ಕಟ್ಟಾಂಡ್ರಣ್ಣ. ತಾಯಿ ಹೃದಯ ಒಡೆದು ಹೋಯ್ತು ಕಣ್ಣ ನೀರು ಹುಕ್ಕಿ ಬಂತು, ಎತ್ತಿ ಮಗನ ಮುತ್ತನ್ನಿಕ್ಕೆ ಅಳ್ತಾಳ್ರಣ್ಣ, ಎತ್ತಿ ಮಗನ ಮುತ್ತನ್ನಿಕ್ಕೆ ಅಳ್ತಾಳ್ರಣ್ಣ. ಕೇಳಿರಣ್ಣ ಕೇಳಿ ನಮ್ಮ ಶಿವನ ಕುಮಾರ ಸ್ವಾಮಿ, ಸೋಜಿಗದ ಅವತಾರ ತಳದಾಂಡ್ರಣ್ಣ, ಸೋಜಿಗದ ಅವತಾರ ತಳದಾಂಡ್ರಣ್ಣ. ನೋರ್ಸುತ್ತಾನೆ ತಾಯಿಗೆ ಅಭಿಯಾ ನೀಡುತ್ತಾನೆ, ಇಂದಿನ ಜನ್ಮ ಬ್ರಹ್ಮಚಾರಿ ಮುಂದಿನ ಜನ್ಮ ಸುಬ್ರಹ್ಮಣ್ಯ, ಒಂದಕ್ಕೆರಡು ಮದುವೆ ನನ್ಗೆ ಅಂತ ಅಂಡ್ರಣ್ಣ, ಒಂದಕ್ಕೆರಡು ಮದುವೆ ನನ್ಗೆ ಅಂತ ಅಂಡ್ರಣ್ಣ. ಕೊಟ್ಟ ವಚನ ಕೇಳಿ ತಾಯಿ ನಕ್ಕಾಳ್ರಣ್ಣ, ಕೊಟ್ಟ ವಚನ ಕೇಳಿ ತಾಯಿ ನಕ್ಕಾಳ್ರಣ್ಣ. ಕಿದಂತ ಹಾಲಿನ ಕೋಡಿ ಬೆಟ್ಟವಾಯ್ತು, ಬೆಟ್ಟವಾಯ್ತು ವಿಭೂತಿ ಬೆಟ್ಟವಾಯ್ತು, ಸರ್ವರೋಗ ಸಂಜೀವಿನಿ ದತ್ತೇ ಕೃಣ, ದತ್ತೇ ಕೃಣ ವಿಭೂತಿ ದತ್ತೇ ಕೃಣ. ಬೆಟ್ಟ ಮೇಲೆ ನಿಂತು ಕುಮಾರ ಸ್ವಾಮಿ ಹರಿಸುತ್ತಾನೆ ನಮ್ಮನ್ನೆಲ್ಲ, ನೋಡ್ಬೇ ಕೃಣ ಎಲ್ಲ ನೋಡ್ಬೇ ಕೃಣ, ನಮ್ಮ ಕುಮಾರ ಸ್ವಾಮಿನೆಲ್ಲ ನೋಡ್ಬೇ ಕೃಣ, ನಮ್ಮ ಕುಮಾರ ಸ್ವಾಮಿನೆಲ್ಲ ನೋಡ್ಬೇ ಕೃಣ.